ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಅಂದರೆ ಈ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ ಏನು, ಯಾವಾಗ ಇದು ಜಾರಿಗೆ ಬಂತು, ಇದರ ಉದ್ದೇಶ ಏನು, ಯಾರ್ಯಾರು ಇದರ ಒಂದು ಫಲಾನುಭವಿಗಳು, ಇದರ ಒಂದು ಸದುಪಯೋಗವನ್ನು ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರ್ ಫಾರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಪ್ರವೀಣ್ ಚೌಧರಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ನಮ್ಮ ಕೇಂದ್ರ ಸರ್ಕಾರ ರೈತರಿಗಾಗಿ ಜಾರಿಗೆ ತಂದಿದೆ. ಈ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದ್ರೆ ಏನು, ಇದು ಯಾವಾಗ ಜಾರಿಗೆ ಬಂತು, ಮತ್ತೆ ಇದರ ಉದ್ದೇಶ ಏನು? ಇದು ಪ್ರಮುಖವಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತಕ್ಕಂಥದ್ದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಇದರ ಪೂರ್ಣ ಪ್ರಮಾಣದ ಅನುಷ್ಠಾನ ಮತ್ತೆ ಜೊತೆಗೆ ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಕೂಡ ಕೇಂದ್ರ ಸರ್ಕಾರದವರೇ ನೀಡ್ತಾರೆ. ಈ ಯೋಜನೆ 1/12/2018 ಇದನ್ನು ಪ್ರಾರಂಭ ಮಾಡಲಾಯಿತು. ನಂತರ 1/2/2019 5 ವರ್ಷಗಳ ತನಕ, ಅಂದರೆ 2024 5 ವರ್ಷಗಳ ಕಾಲ ಪ್ರತಿ ಒಬ್ಬ ರೈತ ಕುಟುಂಬಕ್ಕೆ ವರ್ಷಕ್ಕೆ 6,000 ರೂಪಾಯಿಗಳ ಒಂದು ಆರ್ಥಿಕ ನೆರವನ್ನು ನೀಡಬೇಕು. ಆ ಆರ್ಥಿಕ ನೆರವಿನ ಮೂಲಕ ರೈತರಿಗೆ ಅವಶ್ಯಕತೆ ಇರತಕ್ಕಂತಹ ಪರಿಕರಗಳನ್ನು ಅವರು ಆ ಒಂದು ಹಂಗಾಮಿನಲ್ಲಿ ಖರೀದಿಸಿ ಅದನ್ನು ಉಪಯೋಗಿಸೋದಕ್ಕೆ ಅನುಕೂಲ ಆಗಬೇಕಂತಕ್ಕಂಥದ್ದು ಮುಖ್ಯವಾದ ಒಂದು ಉದ್ದೇಶ. ಈ 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರದವರು ಏನು ವರ್ಷಕ್ಕೆ ನೀಡ್ತಾರೆ, 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳ ರೀತಿಯಲ್ಲಿ 3 ಕಂತುಗಳಲ್ಲಿ ನೀಡೋದಕ್ಕೆ ಇದನ್ನು ಯೋಜಿಸಿದ್ದಾರೆ. ಈ ಒಂದು ಯೋಜನೆಯನ್ನು ಪ್ರತಿ ರೈತ ಕುಟುಂಬದ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ರೈತ ಕುಟುಂಬಕ್ಕೆ 6,000 ರೂಪಾಯಿಗಳು ನೀಡಬೇಕು ಅಂತಕ್ಕಂಥದ್ದು ಒಂದು ಮುಖ್ಯವಾದಂತಹ ಉದ್ದೇಶ. ಸರ್, ಈಗ ಇದಕ್ಕೆ ನಾವು ಫಲಾನುಭವಿಗಳಂತ ಏನು ಕರಿತೇವಲ್ಲ, ಯಾರು ಫಲಾನುಭವಿಗಳಾಗ್ತಾರೆ? ಅಂದರೆ ಈಗ ಕೆಲವರೆಲ್ಲ ಇರ್ತಾರೆ, ಕೆಲವರೆಲ್ಲ 1,000 ಎಕರೆ ಹೊಲ ಇರುತ್ತೆ, ಕೆಲವರೆಲ್ಲ ಬರೀ 2 ಎಕರೆ 3 ಎಕರೆ ಇರುತ್ತೆ. ಇದರ ಫಲಾನುಭವಿಗಳು ಯಾರಾಗ್ತಾರೆ, ಮತ್ತೆ ಈ ಅದಕ್ಕೇನು ಕಂಡೀಷನ್ಸ್ ಇದೆ? ಈ ಒಂದು ಯೋಜನೆಯಲ್ಲಿ ಒಂದು ಮುಖ್ಯವಾದ ಅಂಶ ಇದೆ, ಏನು ಅಂತಂದ್ರೆ ಪ್ರತಿ ರೈತ ಕುಟುಂಬಕ್ಕೆ 6,000 ರೂಪಾಯಿಗಳನ್ನು ನೀಡಬೇಕು ಅನ್ನೋದು ಇದರ ಉದ್ದೇಶ. ರೈತ ಕುಟುಂಬ ಅಂತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಯಾವ ರೀತಿ ಒಂದು ತಿಳಿಸಿದ್ದಾರೆ ಅಂತಂದ್ರೆ, ರೈತ, ಹೆಂಡತಿ ಮತ್ತು ಮಕ್ಕಳು, ಅಂದರೆ ಅವರು ಮೈನರ್ ಆಗಿರ್ತಕ್ಕಂಥವ್ರು, ಈ ಎಲ್ಲಾ 4 ಅಥವಾ 5 ಜನ ಸದಸ್ಯರು ಸೇರಿ ಒಂದು ರೈತ ಕುಟುಂಬ. ಇದರಲ್ಲಿ ಗಂಡನಾರು ತಗೋಬಹುದು ಅಥವಾ ಹೆಂಡತಿನಾರು ತಗೋಬಹುದು, ಯಾರಾದರೂ ಒಬ್ಬರು ತಗೋಬಹುದು. ಈಗ ಒಂದೇ ಕುಟುಂಬದಲ್ಲಿ ಗಂಡನ ಹೆಸರಿಗೂ ಪಾಣಿ ಇರುತ್ತೆ, ಹೆಂಡತಿ ಹೆಸರಿಗೂ ಪಾಣಿ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಮೊದಲು ಗಂಡನಿಗೆ ನೀಡ್ತಾರೆ, ನಂತರ ಹೆಂಡತಿಯನ್ನ ಅದನ್ನ ಇನ್ಎಲಿಜಿಬಲ್ ಅಂತೇಳಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಒಂದು ಕುಟುಂಬಕ್ಕೆ 6,000 ರೂಪಾಯಿ ನೀಡಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ. ಸೊ ಒಂದೇ ಕುಟುಂಬದಲ್ಲಿ ಇಬ್ಬಿಬ್ಬರಿಗೆ ಕೊಡ್ತಕ್ಕಂಥ ಅವಕಾಶ ಇಲ್ಲ. ಒಂದು ವೇಳೆ ಗಂಡನ ಹೆಸರಿನಲ್ಲಿ ಪಾಣಿ ಇಲ್ಲ ಅಂತಂದರೆ, ಆ ಸಂದರ್ಭದಲ್ಲಿ ಹೆಂಡತಿ ಹೆಸರಿಗೆ ಪಾಣಿ ಇತ್ತು ಅಂತಂದ್ರೆ ಅವರಿಗೂ ಕೂಡ ಕೊಡ್ತಾರೆ. ಒಂದು ಹೇಳ್ಬೇಕಂತಂದ್ರೆ ಗಂಡ ಹೆಂಡತಿನ ಇರ್ತಾರೆ, ಮತ್ತೆ ಮಕ್ಕಳು ಇರ್ತಾರೆ, ಮಕ್ಕಳು ಕೂಡ ಮದುವೆ ಆಗಿ ಅವರು ಸ್ವೇಚ್ಛೆಯಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ಗಂಡ ಹೆಂಡತಿಗೆ ಸೇರಿ ಒಂದು ಕುಟುಂಬ ಅಂತ ಅವರು ಪರಿಗಣಿಸ್ತಾರೆ, ಅವರಿಗೆ ಒಬ್ಬರಿಗೆ ಕೊಡ್ತಾರೆ. ನಂತರ ಮಕ್ಕಳಲ್ಲಿ ಅವರಿಗೂ ಕೂಡ ಪಾಣಿ ಹೆಸರಿದ್ದು ಅವರು ಒಂದು ಸ್ವೇಚ್ಛಾ ಜೀವನ ನಡೆಸ್ತಾ ಇದ್ರು, ಅವರಿಗೂ ಹೆಂಡತಿ ಮಕ್ಕಳಿದ್ರು ಅಥವಾ ಒಬ್ಬರೇ ಇದ್ರು ಅಂದ್ರೂ ಕೂಡ ಅವರಿಗೆ ಸಪರೇಟ್ ಆಗಿ ಅವರಿಗೂ ಕೂಡ ಈ ಒಂದು ಆರ್ಥಿಕ ನೆರವನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಏನಿದೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇತರ ರಾಜ್ಯಗಳ ರಾಜ್ಯ ಸರ್ಕಾರಗಳಿರ್ಬೋದು, ಅವು ಫಲಾನುಭವಿಗಳನ್ನ ಆಯ್ಕೆಯನ್ನ ಗೊಳಿಸ್ತವೆ. ಕೇಂದ್ರ ಸರ್ಕಾರದ ವತಿಯಿಂದ ಯಾವುದೇ ಒಂದು ಅನುಷ್ಠಾನದ ಮಾರ್ಗಸೂಚಿ ಮಾತ್ರ ಕೊಡ್ತಾರೆ, ಅದನ್ನೆಲ್ಲ ಅನುಷ್ಠಾನ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ. ಬಟ್ ಆರ್ಥಿಕವಾಗಿ ನೆರವನ್ನು ನೀಡತಕ್ಕಂಥವ್ರು ಕೇಂದ್ರ ಸರ್ಕಾರ, ಇದರಲ್ಲಿ ರಾಜ್ಯದ ಹಣ ಯಾವುದು ಇರುವುದಿಲ್ಲ. ಇದರಲ್ಲಿ ಹೇಳಬೇಕಂತಂದ್ರೆ ಈ ಕೊಡ್ತಕ್ಕಂಥ 6,000 ರೂಪಾಯಿಗಳನ್ನ 3 ಕಂತುಗಳಲ್ಲಿ ಕೊಡ್ತಕ್ಕಂಥದ್ದು ಇದು ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಆಗುತ್ತೆ. ಯಾರು ಕೂಡ ಚೆಕ್ ಬರ್ಕೊಡೋದಾಗಲಿ ಅಥವಾ ರಾಜ್ಯ ಸರ್ಕಾರ ಕೊಟ್ಟು ರಾಜ್ಯ ಸರ್ಕಾರದಿಂದ ಹಣವನ್ನು ನೀಡತಕ್ಕಂಥದ್ದು ಏನೂ ಇಲ್ಲ. ಇದು ನೇರವಾಗಿ ರೈತರಿಗೆ ಅವರ ಖಾತೆಗೆ ನೇರವಾಗಿ ಇದು ವರ್ಗಾವಣೆ ಆಗ್ತಕ್ಕಂತ ಹಣ ಆಗಿರುತ್ತೆ. ಇದರಲ್ಲಿ ಕೆಲವೊಂದು ಫಲಾನುಭವಿಗಳು ಅನರ್ಹರು ಅಂತೇಳಿ ಇದರಲ್ಲಿ ತಿಳಿಸಿದ್ದಾರೆ. ಅವರಿಗೆ ಹೊಲ ಇದ್ರೂ ಕೂಡ, ಅವರೊಬ್ಬ ಪಾಣಿದಾರರು ಆಗಿದ್ರೂ ಕೂಡ ಇಂತಹ ವ್ಯಕ್ತಿಗಳಿಗೆ ಅವಕಾಶ ಇರೋದಿಲ್ಲ, ಅವರು ಈ ಒಂದು ಯೋಜನೆಗೆ ಅನರ್ಹರು ಅಂತೇಳಿ ಆ ಒಂದು ಮಾರ್ಗಸೂಚಿನಲ್ಲಿ ತಿಳಿಯಪಡಿಸಿರ್ತಾರೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇರಬಹುದು, ಅಥವಾ ಅವ್ರ ಮಿನಿಸ್ಟರ್ ಆಗಿರ್ಬೋದು, ಜೆಡ್ ಪಿ ಮೆಂಬರ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಯಾವುದೇ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರಬಾರ್ದು. ಮತ್ತು ನಿವೃತ್ತಿ ನೌಕರರು ವೃತ್ತಿನಲ್ಲಿ ಈಗ ಆಲ್ರೆಡಿ ನೌಕರ ವರ್ಗದಲ್ಲಿದ್ದು ಕೆಲಸ ನಿರ್ವಹಿಸ್ತಂತ ಇವರಿಗೆ ಬರಲ್ಲ. ಒಂದು ವೇಳೆ ನಿವೃತ್ತಿ ಆಗಿದ್ರು ಅಂತಂದ್ರೆ ಅಂತವರು 10,000 ಹೆಚ್ಚು ವರ್ಮಾನ ಬರೋದಿದ್ರೆ ಅವ್ರಿಗೆ ಅನರ್ಹರು, ಅವ್ರಿಗೂ ಕೂಡ ಅವಕಾಶ ಇಲ್ಲ. ಮತ್ತೆ ಹೇಳ್ಬೇಕಂತಂದ್ರೆ ಯಾವುದೇ ವೃತ್ತಿ ಬೇರೆ, ಈಗ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಲಾಯರ್ ಇರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಇವರೆಲ್ಲರೂ ಕೂಡ ಇದಕ್ಕೆ ಅವಕಾಶ ಇಲ್ಲ. ಇದಲ್ಲದೇ ಆದಾಯ ತೆರಿಗೆ ಪಾವತಿದಾರರು ಯಾವ್ದು ರೂಪದಲ್ಲಾದ್ರೂ ಆದಾಯ ತೆರಿಗೆ ಪಾವತಿದಾರರು ಒಂದು ಹೇಳ್ತೀವಿ. ಈಗ ಇಲ್ಲಿ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಹೊಲನೂ ಇರುತ್ತೆ, ಈ ಅಂಗಡಿನಲ್ಲಿ ಆದಾಯದಲ್ಲಿ ಅವರು ಆದಾಯ ತೆರಿಗೆಯನ್ನು ಪಾವತಿಸ್ತಿರ್ತಾರೆ, ಅಂತ ಸಂದರ್ಭದಲ್ಲಿ ಅವರು ಕೂಡ ಅನರ್ಹರಾಗ್ತಾರೆ. ಸೊ ಬೇರೆ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಹೊಲ ಇರುತ್ತೆ, ಅಂತ ಸಂದರ್ಭದಲ್ಲಿ ಆ ವೃತ್ತಿಯಿಂದ ಅವರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ಕೂಡ ಅನರ್ಹರಾಗ್ತಾರೆ. ಈಗ ಒಂದು ಒಂದು ಇದಕ್ಕೆ ಉದಾಹರಣೆ ಹೇಳ್ಬೇಕಂತಂದ್ರೆ, ಹಲವಾರು ಜನ ಆದಾಯ ತೆರಿಗೆ ಪಾವತಿದಾರರಾಗಿದ್ರು ಕೂಡ ಫಲಾನುಭವಿಗಳಾಗಿದ್ರು, ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ನೇರವಾಗಿ ಆದಾಯ ತೆರಿಗೆ ಪಾವತಿದಾರರು ಯಾರ್ಯಾರು ಅಂತೇಳಿ ಲಿಸ್ಟ್ ತಗೊಂಡು ಅದನ್ನ ನೇರವಾಗಿ ಅವರ ಖಾತೆಗಳನ್ನೆಲ್ಲ ರದ್ದುಗೊಳಿಸಿ ಅವರ ಒಂದು ಕೊಟ್ಟಿರ್ತಕ್ಕಂಥ ಹಣವನ್ನು ಕೂಡ ಹಿಂದಕ್ಕೆ ಪಾವತಿಸಬೇಕು ಅಂತೇಳಿ ಅವರಿಗೆಲ್ಲ ನೋಟಿಸ್ ಅನ್ನು ಕೂಡ ನೀಡಿರ್ತಾರೆ. ಈ ಒಂದು ಫಲಾನುಭವಿಗಳ ಆಯ್ಕೆಯನ್ನ ಈ ರೀತಿ ಈ ಮಾರ್ಗಸೂಚಿಯಲ್ಲಿ ತಿಳಿಯಪಡಿಸುತ್ತೆ. ಈಗ ಈ ಒಂದು ಯೋಜನೆಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಹೇಳಿ. ನಾನು ಮೊದಲೇ ಹೇಳಿದಾಗೆ ಈ ಒಂದು ಯೋಜನೆಯ ಆರ್ಥಿಕ ನೆರವನ್ನ ಮಾತ್ರ ಕೇಂದ್ರ ಸರ್ಕಾರ ಕೊಡುತ್ತೆ. ಈ ಯೋಜನೆಯ ಪೂರ್ಣ ನಿರ್ವಹಣೆಯನ್ನ ನಮ್ಮ ರಾಜ್ಯ ಆಯಾ ರಾಜ್ಯ ಸರ್ಕಾರಗಳೇ ನಿರ್ವಹಿಸಬೇಕು. ಏನು ಈಗ ಮಾರ್ಗಸೂಚಿಗಳನ್ನು ನೀಡಿರ್ತಾರೆ ಫಲಾನುಭವಿಗಳ ಒಂದು ಆಯ್ಕೆ ಕುರಿತಾಗಿ ಅಲ್ಲಿಂದ ಪ್ರಾರಂಭವಾಗಿ ಅವರ ಪಾವತಿವರೆಗೆ ಕೂಡ ಎಲ್ಲ ರಾಜ್ಯ ಸರ್ಕಾರಗಳೇ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರದವರು ಏನ್ ಮಾಡಿದ್ದಾರೆ, ಫ್ರೂಟ್ಸ್ PM ಕಿಸಾನ್ ಅಂತೇಳಿ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿದ್ದಾರೆ. ಅದು ಎಲ್ಲ ಒಂದು ನಾಗರಿಕ ಜನಗಳು ಕೂಡ ಅದರಲ್ಲಿ ನೋಡ್ಕೋಬಹುದು. ಅದರಲ್ಲಿ ಅವರವರ ಪರಿಸ್ಥಿತಿಯನ್ನ ಪರಿಶೀಲಿಸೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರದ ವತಿಯಿಂದನೂ ಕೂಡ ರೈತರಿಗೆ ಇದು ಪಾರದರ್ಶಕವಾಗಿರಬೇಕು ಅಂತ ಹೇಳಿ PM ಕಿಸಾನ್ ಪೋರ್ಟಲ್ ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಪೋರ್ಟಲ್ ಅನ್ನು ಕೂಡ ಓಪನ್ ಮಾಡಿದ್ದಾರೆ. ಆ ಒಂದು ಪೋರ್ಟಲ್ ಅಲ್ಲಿ ಅವರ ಮಾಹಿತಿಯನ್ನು ಪಡೆಯೋದಕ್ಕೆ ಅವರ ಆಧಾರ್ ನಂಬರ್ ಇದ್ರೆ ಸಾಕು. ಅವರ ಆಧಾರ್ ನಂಬರ್ ಅನ್ನು ಅದರಲ್ಲಿ ಒತ್ತಿದ ತಕ್ಷಣ ಅವರ ಒಂದು ಪರಿಸ್ಥಿತಿ ಏನಿದೆ, ಎಷ್ಟು ಅವರಿಗೆ ಕಂತುಗಳನ್ನು ನೀಡಲಾಗಿದೆ, ಅಕಸ್ಮಾತ್ ಆಗಿ ಅವರ ಕಂತುಗಳನ್ನು ಹಿಡಿದಿದ್ದರೆ ಯಾವ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿದೆ, ಆ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಿಕೊಳ್ಳೋದು ಕೂಡ ಆ ಒಂದು ರೈತರಿಗೆ ಅವಕಾಶ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಅವರು ಆ ನಿರ್ವಹಣೆ ಯಾಕೆ ಆಗ್ತಿದೆ, ನನಗೆ ಬರ್ತಾ ಇದೆಯೋ ಇಲ್ವೋ ದುಡ್ಡು, ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಅವರು ಆ ಒಂದು ಪೋರ್ಟಲಲ್ಲಿ ನೋಡ್ಕೋಬಹುದು, ಏನು ತೊಂದರೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಆಲ್ರೆಡಿ ಕಳೆದ 1.5-2 ಕೂಡ ಕೃಷಿ ಇಲಾಖೆ ವತಿಯಿಂದ ವ್ಯಾಪಕ ಪ್ರಚಾರವನ್ನು ನೀಡುತ್ತಿದ್ದೇವೆ. ಏನು ಅಂತಂತಂದ್ರೆ ಈ ಒಂದು PM ಕಿಸಾನ್ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ KYC ಅನ್ನ ಮಾಡಬೇಕು ಕಡ್ಡಾಯವಾಗಿ. ಇದು ಆಲ್ರೆಡಿ ಕೇಂದ್ರ ಸರ್ಕಾರದವರು ಕಳೆದ 6-8 ಹೇಳ್ತಾ ಬರ್ತಿದ್ದಾರೆ. ಇದನ್ನ ಇಷ್ಟೇ KYC ಅಂತಂದ್ರೆ ಬಹಳ ಸುಲಭವಾದಂತಹದ್ದು. ಈ ಒಂದು ನಾನೇನ್ PM ಕಿಸಾನ್ ಪೋರ್ಟಲ್ ಅಲ್ಲಿ ಹೇಳಿದೆ, ಅಲ್ಲಿ ಒಂದು ಸ್ಲಾಟ್ ಕೊಟ್ಟಿದ್ದಾರೆ KYC ಅಂತ. ಆ ಸ್ಲಾಟ್ ಅನ್ನು ಓಪನ್ ಮಾಡ್ಕೊಂಡ್ರೆ ಅವರ ಆಧಾರ್ ನಂಬರ್ ಅನ್ನ ಅದರಲ್ಲಿ ನಮೂದಿಸಬೇಕು. ನಂತರ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಆ ಮೊಬೈಲ್ ನಂಬರ್ ಅನ್ನ ನಾವು ನಮೂದಿಸಿದ ತಕ್ಷಣ ಆ ನಮೂದಾಗಿರತಕ್ಕಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಮತ್ತೆ ಅದರಲ್ಲಿ ನಾವು ನಮೂದಿಸಬೇಕು. ನಂತರ ಏನಾಗುತ್ತೆ, ಅದರಲ್ಲಿ ನಮೂದಿಸಿದ ತಕ್ಷಣ ಎರಡು ಮಾರ್ಗಗಳಲ್ಲಿ ಅದನ್ನ ದೃಢೀಕರಿಸುತ್ತೆ. ಒಂದು ನಮ್ಮಲ್ಲಿ ಏನು ನಾವು ಆಧಾರ್ ಕಾರ್ಡ್ ಅನ್ನ ಮಾಡಿರ್ತೇವೆ, ಆಧಾರ್ ಕಾರ್ಡ್ ಅಲ್ಲಿ ನಮೂದಿಸಿರತಕ್ಕಂತ ಮೊಬೈಲ್ ನಂಬರ್ ಗೆ ಓಟಿಪಿ ಹೋಗುತ್ತೆ, ಮತ್ತೆ ಆ ಓಟಿಪಿ ಅನ್ನ ಅದರಲ್ಲಿ ನಮೂದಿಸಿಬಿಟ್ಟು ನಾವು ಆಧಾರ್ ಅಥೆಂಟಿಕೇಶನ್ ಅನ್ನ ಕೊಟ್ಟರೆ ಅದು ಅದನ್ನ ಅನುಮೋದಿಸುತ್ತೆ. ಅನುಮೋದಿಸಿದ ನಂತರ ನಮ್ಮ ಒಂದು ಪಿಎಂ ಕಿಸಾನ್ ಖಾತೆಯು ನಮ್ಮ ಆಧಾರ್ ನಂಬರ್ ಗೆ ಜೋಡಣೆ ಆಗುತ್ತೆ. ಅಂದ್ರೆ ಒಂದು ಆಧಾರ್ ನಂಬರ್ ಗೆ ಒಂದು ಪಿಎಂ ಕಿಸಾನ್ ಖಾತೆ ಇರಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ. ಮತ್ತೆ ಈ ಒಂದು ಅನಧಿಕೃತವಾಗಿ ಏನಾದ್ರು ಇದ್ರೆ ಕೂಡ ಅದನ್ನ ತಡೆಹಿಡಿಯಬೇಕಂತದ್ದು ಅದರ ಉದ್ದೇಶ. ಇವತ್ತು ಕೊನೆಯ ದಿನ, ಹಾಗಾಗಿ ರೈತ ಬಾಂಧವರು ಇದನ್ನ ಮಾಡಿಸ್ಬೇಕು. ಒಂದು ವೇಳೆ ಮಾಡಿಸದೇ ಇದ್ದಲ್ಲಿ ಅಂತ ರೈತ ಬಾಂಧವರ ಒಂದು 11ನೇ ಕಂತಿನ ಹಣವನ್ನ ಅವರು ಬಿಡುಗಡೆ ಮಾಡಲ್ಲ. ಸೊ ಅದನ್ನ ಮಾಡಿಸೋವರೆಗೂ ಅವರಿಗೆ ಪೇಮೆಂಟ್ ಆಗೋದಿಲ್ಲ. ಹಾಗಾಗಿ ರೈತ ಬಾಂಧವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದು ಬಹಳ ಸುಲಭ ರೀತಿಯಲ್ಲಿದೆ. ಒಂದು ಕೆಲವು ರೈತರು ಬಂದವರು ಏನ್ ಮಾಡಿರ್ತಾರೆ, ಆಧಾರ್ ಕಾರ್ಡ್ ಅಲ್ಲಿ ಅವರ ಮೊಬೈಲ್ ನಂಬರ್ ಅನ್ನು ನಮೂದಿಸಿದಿರಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಫಿಂಗರ್ ಪ್ರಿಂಟ್ ಅನ್ನು ಕೊಟ್ಬಿಟ್ಟು ಅದನ್ನ ದೃಢೀಕರಿಸಬಹುದು. ಅದನ್ನು ಕೂಡ ಈ ಒಂದು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಹೋದ್ರೆ ಅವರು ಮಾಡಿಕೊಡ್ತಾರೆ, ಅದನ್ನು ಕೂಡ ಮಾಡಿಸಬಹುದು. ಈ ಎರಡು ರೀತಿಯಲ್ಲೂ ಕೂಡ ನಮ್ಮ ಆಧಾರ್ ಕಾರ್ಡ್ ಅನ್ನ ಅಥವಾ ಆಧಾರ್ ನಂಬರ್ ಅನ್ನ ಈ ಒಂದು ಪಿಎಂ ಕಿಸಾನ್ ಪೋರ್ಟಲ್ ಗೆ ನಾವು ಜೋಡಣೆ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ರೈತರು ಬಹಳಷ್ಟು ಜನ ಅನಕ್ಷರಸ್ಥರಿರ್ತಾರೆ, ಆಮೇಲೆ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ, ಹೆಂಗ ನೋಂದಣಿ ಮಾಡ್ಕೋಬೇಕು, ಏನ್ ದಾಖಲಾತಿಗಳನ್ನು ಕೊಡಬೇಕು, ಇಂಥ ಸಮಸ್ಯೆಗಳು ಎದುರಿಸ್ತಿರ್ತಾರೆ. ಆಮೇಲೆ ಎಲ್ಲ ಕೊಟ್ಟಿರ್ತಾರೆ, ಕೆಲವೊಂದು ಸಮಯದಲ್ಲಿ ಕಂಪ್ಯೂಟರ್ ಸಮಸ್ಯೆ ಆಗಿ ಅದು ನೋಂದಣಿ ಆಗಿರೋದಿಲ್ಲ, ಅಂತ ಒಂದು ಸಮಸ್ಯೆಗಳು ಬರ್ತಿರ್ತವೆ. ಅಂತ ಸಂದರ್ಭದಲ್ಲಿ ನಮ್ಮ ರೈತರು ಯಾರನ್ನ ಸಂಪರ್ಕ ಮಾಡಿದ್ರೆ ಅವರಿಗೆ ಪರಿಹಾರ ಸಿಗುತ್ತೆ? ಸುಲಭವಾಗಿ ಹೇಳ್ಬೇಕಂತಂದ್ರೆ ಪಿಎಂ ಕಿಸಾನ್ ಯೋಜನೆಯ ನಿರ್ವಹಣೆಯನ್ನು ನಮ್ಮ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಅಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ಕೃಷಿ ಅಧಿಕಾರಿಗಳ ಒಂದು ಲಾಗಿನ್ನಲ್ಲಿ ನಿರ್ವಹಣೆ ನಡೀತಾ ಇರುತ್ತೆ. ಏನೇ ಇದರ ಬಗ್ಗೆ ಮಾಹಿತಿ ಬೇಕು ಅಥವಾ ನಂದೇನಾದ್ರು ತೊಂದರೆ ಆಗಿದೆ, ಇಲ್ಲ ನನಗೆ ಹಣ ಪಾವತಿ ಆಗ್ತಾ ಇಲ್ಲ, ಏನೇ ಸಮಸ್ಯೆಗಳಿದ್ರೂ ಕೂಡ ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಲ್ಲಿ ಅವರು ನೀವು ಆಧಾರ್ ನಂಬರ್ ಕೊಟ್ಟರೆ ಸಾಕು, ಅದರ ಒಂದು ಎಲ್ಲ ವಿವರಗಳನ್ನು ತೆಗೆದು ನಿಮ್ದು ಏನು ಸಮಸ್ಯೆಯಿಂದ ನಿಮಗೆ ಈ ರೀತಿ ಆಗ್ತಿದೆ ಅಂತೇಳಿ ಹೇಳ್ತಾರೆ. ಒಂದು ವೇಳೆ ಆ ರೀತಿ ಸಮಸ್ಯೆ ಇದ್ದಲ್ಲಿ ಅದನ್ನು ಪರಿಹರಿಸೋದು ಹೇಗೆ ಅಂತೇಳಿ ನಮ್ಮ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅದಕ್ಕೆ ಅಗತ್ಯವಿರತಕ್ಕಂಥ ದಾಖಲಾತಿಗಳು, ಈ ಕೆಲವರಿಗೆ ಏನಾಗಿರುತ್ತೆ, ಈ ಒಂದು ನಿರ್ವಹಣಾ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷವೂ ಕೂಡ 2 ಬಾರಿ 5-10% ಫಲಾನುಭವಿಗಳ ಒಂದು ವೆರಿಫಿಕೇಶನ್ ನಡೀತಾ ಇರುತ್ತೆ. ಯಾಕೆ ಅಂತಂದ್ರೆ ಹಲವಾರು ರೈತರು ಅನರ್ಹರಿದ್ರೂ ಕೂಡ ಅವರು ಹಣವನ್ನ ಪಡಿತಾ ಇರತಕ್ಕಂಥ ನಿದರ್ಶನಗಳು ನಾವು ಕಳೆದ 2-3 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅಂತ ರೈತರ ಒಂದು ಪ್ರತಿ ವರ್ಷನು ಅವ್ರು ರ್ಯಾಂಡಮ್ ಆಗಿ ಅನಿಯಮಿತವಾಗಿ ಅವರ ಹೆಸರುಗಳನ್ನು ಅವರ ನಂಬರ್ಗಳನ್ನು ತೆಗಿತಾರೆ. ಅದನ್ನ ವೆರಿಫೈ ಮಾಡೋದಕ್ಕೆ ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಇತರ ಇಲಾಖೆಗಳಲ್ಲಿಗೂ ಕೂಡ ಅವರು ಅದಕ್ಕೆ ನಿಗದಿಪಡಿಸ್ತಾರೆ. ಅವರು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದು ವರದಿಯನ್ನು ನಮ್ಮ ರಾಜ್ಯ ಸರ್ಕಾರದ ನೋಡಲ್ ಏಜೆನ್ಸಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಅನರ್ಹರು ಅಂದ್ರೆ ಈಗ ಡಾಕ್ಟರ್ ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಅವರೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೊಲ ಇಲ್ಲೆಲ್ಲ ಚಿತ್ರದುರ್ಗದಲ್ಲಿರುತ್ತೆ, ಅಂತವ್ರನ್ನು ಕೂಡ ಅನರ್ಹರ್ ಅಂತೇಳಿ ಇವ್ರು ಮಾಡ್ಕೊಡ್ತಾರೆ. ಯಾಕಂತಂದ್ರೆ ಅವರಿಗೆ ಓದಿ ಮಾಜರ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಯಾರು ಏನು ಎತ್ತ ಅಂತಕ್ಕಂಥದ್ದು. ಆ ರೀತಿಯಲ್ಲಿ ಅವರದೆಲ್ಲವನ್ನು ಕೂಡ ತಡೆ ಹಿಡಿಯೋದಕ್ಕೆ ರಾಜ್ಯ ಸರ್ಕಾರದಿಂದನೇ ಕ್ರಮವನ್ನು ಕೈಗೊಳ್ತಾರೆ. ಎಷ್ಟೋ ಜನ ಕೆಲವರು ನೌಕರದಾರರಾದಂತರು ತಗೊಳ್ತಿದ್ದಾರೆ, ನಿವೃತ್ತಿ ನೌಕರು ತಗೊಳ್ತಿದ್ದಾರೆ, ಅಂತರೆಲ್ಲರೂ ಕೂಡ ದಯಮಾಡಿ ಅವರು ಸ್ವಇಚ್ಛೆಯಿಂದ ಅದನ್ನ ನಿಲ್ಲಿಸಬೇಕು. ಜೊತೆಗೆ ಬಂದಿರತಕ್ಕಂಥ ಹಣವನ್ನ ವಾಪಸ್ ಕೊಡೋದಕ್ಕೆ ಕೂಡ ಅವಕಾಶ ಇದೆ, ಏನು ತೊಂದರೆ ಇಲ್ಲ. ನಮ್ಮ ಕೃಷಿ ಇಲಾಖೆ ಆಯುಕ್ತರ ಹೆಸರಿನಲ್ಲಿ DDಯನ್ನು ಕಳಿಸ್ಕೊಟ್ರೆ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಇಂಥವು ಬಹಳ ನಿದರ್ಶನ ಇದೆ, ಬಹಳಷ್ಟು ಜನಗಳು ಕೂಡ ನಮ್ಮ ಇಲಾಖೆಗೆ ಅದನ್ನ ಹಣವನ್ನು ವಾಪಸ್ ಮಾಡಿರ್ತಕ್ಕಂಥ ನಿದರ್ಶನಗಳು ಕೂಡ ಸಾಕಷ್ಟು ಇದಾವೆ. ಒಂದು ವೇಳೆ ಅಪ್ಪಿತಪ್ಪಿ ಆ ಥರ ತಪ್ಪಾದಲ್ಲಿ ದಯಮಾಡಿ ಅಂಥದನ್ನು ಕೂಡ ಅನರ್ಹರು ಕೂಡ ಅದನ್ನ ಸರಿಪಡಿಸ್ಕೋಬಹುದು. ತೊಂದರೆ ಯಾವ ತೊಂದರೆನೂ ಕೂಡ ಇದರಿಂದ ಆಗೋದಿಲ್ಲ. ಹಾಗಾಗಿ ರೈತರು ಅರ್ಹರೇನಿದ್ದಾರೆ ಅವರು ತಗೊಳ್ಳಿ, ಅನರ್ಹರೇನಿದ್ದಾರೆ ಅವರು ವಾಪಸ್ ಮಾಡಲಿ. ಜೊತೆಗೆ ಈ ಕೆವೇಸನ್ನು ಕೂಡ ರೈತ ಬಾಂಧವರು ಎಲ್ಲರೂ ಕೂಡ ಅದು ಒಂದು ಬಹಳ ಸುಲಭದ ಕೆಲಸ, 2 ಅಥವಾ 3 ನಿಮಿಷದಲ್ಲಿ ಮಾಡತಕ್ಕಂತಹ ಕೆಲಸ. ಇದನ್ನ ಮಾಡಿಬಿಟ್ಟು ಈ ಒಂದು ಕೇಂದ್ರ ಸರ್ಕಾರಿ ಯೋಜನೆಯನ್ನ ಯಶಸ್ವಿಗೊಳಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯ ಅಂತೇಳಿ ನಾನು ಹೇಳ್ತಾ. ಒಳ್ಳೇದೇ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಈ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ. ಅಂದ್ರೆ ಈ ರೈತರಿಗೆ ಒಂದು ರೀತಿಯಿಂದ ವರದಾನ ಅಂತ ಹೇಳ್ಬೋದು, ಯಾಕಂದ್ರೆ ಅವು ಕೃಷಿ ಚಟುವಟಿಕೆಗಳ ತೊಡಗಿಸಿಕೊಂಡಿರ್ತಾರೆ. ಅದ ಸಂದರ್ಭದಲ್ಲಿ ಏನೋ ಒಂದು ಅವ್ರ ಖರ್ಚಿಗೋಸ್ಕರ

ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದು ಮೂರು ರೀತಿ ಮಾಡಬಹುದು. ಒಂದು ಬೀಜೋಪಚಾರ, ಇನ್ನೊಂದು ನೇರವಾಗಿ ಮಣ್ಣಿಗೆ ಹಾಕ್ಬೋದು. ಒಂದು ಎಕರೆಗೆ ಎಷ್ಟು ನಾವು ಜೈವಿಕ ಗೊಬ್ಬರನ ಹಾಕ್ಬೋದು, 80 kg ಕೊಟ್ಟಿಗೆ ಗೊಬ್ಬರ ಮಿಶ್ರ ಮಾಡಿ 4 kg 5 kg ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಮಣ್ಣಿಗೆ ಸೇರಿಸ್ಬಿಡ್ಬೋದು. ಬೇರೆ ಯಾವುದೇ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಯಾವ ರೀತಿ ನೀವು ಬಿತ್ತನೆಗೆ ಮುಂಚೆ ಹಾಕ್ತೀರಾ ಅದೇ ರೀತಿ ಇದನ್ನ ನೀವು ಹಾಕಬಹುದು. ಅಂದ್ರೆ ಬಿತ್ತನೆಗೆ ಪೂರ್ವವಾಗಿ ಭೂಮಿಗೆ ಸೇರಿಸಬೇಕು ಅಂತ ಹೇಳ್ತೀರಾ? ಹೌದು, ಭೂಮಿಗೆ ಸೇರಿಸಬೇಕು ಬಿತ್ತನೆಗೆ ಮೊದಲೇ. ಈಗ ಮೂರನೇ ವಿಧಾನ, ಸಸಿಗೆ ಬುಡಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ಸಸಿ ಬುಡಕ್ಕೆ ಅದನ್ನ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ತೀರಾ? ಅದು 1 kg ಒಂದು ಜೀವಾಣು ಗೊಬ್ಬರನ 5 liter ನೀರಿನಲ್ಲಿ ಕಲಸ್ಬಿಟ್ಟು ಆ ದ್ರಾವಣದಲ್ಲಿ ಪೈರಿನ ಬೇರನ್ನ ಅದನ್ನ 30 ನಿಮಿಷಗಳ ಕಾಲ ನೆನೆಸ್ಬಿಟ್ಟು ಆಮೇಲೆ ಯಾವ ಬೆಳೆ ಪ್ರದೇಶದಲ್ಲಿ ನಾಟಿ ಮಾಡಬಹುದು. ಅಂದ್ರೆ ಮೇಲುಗೊಬ್ಬರವಾಗಿ ಕೊಡಬಹುದು ಅಂತ ಹೇಳ್ತೀರಾ? ಹೌದು, ಖಂಡಿತ. ಈಗ ಮೇಲುಗೊಬ್ಬರ ಅಂತಂದ್ರೆ ಪ್ರತಿಯೊಂದು ಬೆಳೆಗೆ ಕೊಡಬಹುದ? ತೋಟಗಾರಿಕೆ ಬೆಳೆಗಳಿಗೆ ಆಗಿರ್ಬೋದು ಅಥವಾ ಈ ಒಂದು ಆಹಾರ ಧಾನ್ಯದ ಬೆಳೆಗಳಿಗೆ ಆಗಿರ್ಬೋದು? ಹೌದು, ಕೊಡಬಹುದು. ಇದರಿಂದ ಯಾವ ರೀತಿ ಆದಂತ ಅಡ್ಡ ಪರಿಣಾಮಗಳಿಲ್ಲ, ಇದರಿಂದ ನಮ್ಮ ಗಿಡಗಳಿಗಿನ್ನ ಉಪಯೋಗ ಆಗುತ್ತೆ ಹೊರತು ಹಾನಿಯಂತೂ ಖಂಡಿತ ಸಾಧ್ಯ ಇಲ್ಲ. ಸೊ ಎಲ್ಲಾ ಬೆಳೆಗಳಿಗೂ ನಾವು ರೆಕಮೆಂಡ್ ಮಾಡ್ತೀವಿ, ನೀವು ಮೊದಲೇನೆ ಮಣ್ಣಿಗೆ ಸೇರಿಸ್ಬಿಟ್ಟು ಯಾವ್ದಾದ್ರು ಜೀವಾಣು ಗೊಬ್ಬರ ಮಾಡಿ. ಈ ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ ಅಂತಾನೆ ಕಂಡಿಡಿದಿದ್ದಾರೆ, ಆದ್ರೆ ತೋಟಗಾರಿಕೆ ಬೆಳೆಗಳು ಹಾಕಬಾರದು ಅಂತ ಏನಿಲ್ಲ. ನನ್ನ ಪ್ರಕಾರ ನೀವು ಬಿತ್ತನೆಗೆ ಮುಂಚೆ ತಂದ್ಬಿಟ್ಟು ರೈಸೋಬಿಯಂ ಆದ್ರೂ ಹಾಕಿ, ಸೂಡೋಮನಸ್ ಆದ್ರೂ ಹಾಕಿ, ಎಲ್ಲಾ ಒಳ್ಳೇದಾಗುತ್ತೆ. ಈಗ ಒಟ್ಟಾರೆ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗ್ಲಿಕ್ಕೆ ಈ ಒಂದು ಜೈವಿಕ ಗೊಬ್ಬರ ಕಾರಣ ಅಂತ ಹೇಳಿದ್ರ, ಈಗ ಪ್ರತಿಯೊಂದು ಬೆಳೆಗೂ ಹಾಕಿದ್ರೆ ಏನು ತಪ್ಪಾಗಲಾರದು, ಯಾಕಂತಂದ್ರೆ ನಮ್ಮ ಭೂಮಿಯಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕು. ಆ ಪೋಷಕಾಂಶಗಳನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಈ ಒಂದು ಜೈವಿಕ ಗೊಬ್ಬರಗಳು ಮಾಡ್ತಾವೆ. ಖಂಡಿತ ಮಾಡುತ್ತೆ. ಇನ್ನೊಂದು ಮೈಕೋರೈಜಾ ಅಂತ ಬೇರೆ ಇದೆ, ಅದು ಶಿಲೀಂಧ್ರ. ಅದನ್ನ ನಾವು ಈ ಜೈವಿಕ ಗೊಬ್ಬರಗಳು ಅವಾಗ ಸಂಶೋಧನೆ ಮಾಡಿ ವಿಜ್ಞಾನಿಗಳು ರೈಸೋಬಿಯಂ ಅಂದ್ರೆ ದ್ವಿದಳ ಧಾನ್ಯಗಳಿಗೆ ಹಾಕ್ಬೇಕು, ಆಸ್ಟ್ರೋಬ್ಯಾಕ್ಟರ್ ಅಂದ್ರೆ ಈ ಒಂದು ಹುಲ್ಲಿನ ಜಾತಿ ಇರೋದಕ್ಕೆ ಹಾಕ್ಬೇಕು ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ರು. ಈ ಮೈಕೋರೈಜಾ ಅನ್ನೋದು ಎಲ್ಲ ಗಿಡಗಳಿಗೂ ಹಾಕ್ಬೋದು, ಇದರಿಂದ ನಮಗೆ ರಂಜಕ ಒದಗತ್ತೆ. ಮತ್ತೆ ಇದರ ಲಘು ಪೋಷಕಾಂಶಗಳಿರುತ್ತಲ್ಲ, ಈ ಸತು, ಕಬ್ಬಿಣ, ತಾಮ್ರ, ಇವು ಸಹಿತ ಇದನ್ನ ಈ ಮೈಕೋರೈಜಾ ಅನ್ನೋದು ಒದಗಿಸ್ಕೊಡತ್ತೆ. ಆ ನಿಟ್ಟಿನಲ್ಲಿ ಮೈಕೋರೈಜಾ ಅನ್ನೋದು ತುಂಬಾ ಒಳ್ಳೆ ಜೈವಿಕ ಗೊಬ್ಬರ. ಇದರ ಬಗ್ಗೆ ಬಹಳ ಸಂಶೋಧನೆ ನಡೆದು ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ಇದರ ಬಳಕೆ ಬಹಳ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇದರ ಬಗ್ಗೆ ಮಾಹಿತಿ ಕಡಿಮೆ ಇರೋದ್ರಿಂದ ನಮ್ಮ ರೈತರಿಗೆ ಇದು ಮೈಕೋರೈಜಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಅವರು ನಮ್ಮನ್ನ ಬಂದು ಭೇಟಿ ಮಾಡಿ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಭೇಟಿ ಮಾಡಬಹುದು. ಇಲ್ಲಿ ಬಬ್ಬೂರ್ ಫಾರ್ಮ್ ಅಲ್ಲಿ ನಮ್ಮನ್ನ ಬಂದು ಭೇಟಿ ಮಾಡಿದ್ರೆ ಇದ್ರ ಬಗ್ಗೆನೂ ಮಾಹಿತಿ ನಾವು ಕೊಡ್ತೀವಿ, ಇದನ್ನ ಯಾವ ರೀತಿ ಬಳಕೆ ಮಾಡಬಹುದು ಹೇಳ್ಕೊಡ್ತೀವಿ. ಈಗೆಲ್ಲ ಜೈವಿಕ ಗೊಬ್ಬರಗಳಲ್ಲಿ ಏನು ನಮ್ಮ ಭೂಮಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗ್ತಾವ ಅಂತ ಹೇಳಿದ್ರ, ಈ ಪೋಷಕಾಂಶಗಳು ಅಂದ್ರೆ ರಾಸಾಯನಿಕ ಗೊಬ್ಬರಗಳಿಂದ ಭೂಮಿಗೆ ಸಿಗಲ್ವಾ? ರಾಸಾಯನಿಕ ಗೊಬ್ಬರಗಳಿಂದ ಭೂಮಿಗೆ ಹಸಿರು ಕ್ರಾಂತಿ ಆದಾಗ ನಮ್ಮ ಬೆಳೆಗಳು, ನಾವು ಬೆಳೆ ಉತ್ಪಾದನೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಬಹಳ ಕಡಿಮೆಯಾಗಿ ಅದನ್ನ ಜಾಸ್ತಿ ಮಾಡೋದಕ್ಕೆ ಗ್ರೀನ್ ರೆವಲ್ಯೂಷನ್ ಅಂತ ಆಯ್ತು, ಹಸಿರು ಕ್ರಾಂತಿ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರದವರು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಮ್ಮ ರೈತರು ಅವಾಗ ಶುರು ಮಾಡಿದ್ರು. ಅದು ಬಳಕೆಯಿಂದ ಜಾಸ್ತಿ ಆಗಿ ಆಗಿ ನಮ್ಮ ಕೊಟ್ಟಿಗೆ ಗೊಬ್ಬರನ ಬಳಕೆ ಕಡಿಮೆ ಮಾಡಿ ನಮ್ಮ ರೈತರು ಇದರಿಂದ ಬೆಳೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ರಾಸಾಯನಿಕ ಗೊಬ್ಬರಗಳ ಒತ್ತು ಕೊಟ್ಟು ಮಣ್ಣಿನ ಫಲವತ್ತತೆ ದಿನೇ ದಿನೇ ಕ್ರಮೇಣ ಕ್ಷೀಣಗೊಳಿಸ್ತಾ ಆಯ್ತು. ಮತ್ತೆ ಈಗ ಏನಾಗಿದೆ, ನಮ್ಮ ರೈತರಿಗೆ ಮತ್ತೆ ಜ್ಞಾನೋದಯ ಆಗಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಜೈವಿಕ ಗೊಬ್ಬರಗಳು ಹಾಕಿದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ ಅಂತ ಬಹಳ ಮನವರಿಕೆಗೊಂಡು ಎಲ್ಲರೂ ಸಾವಯವ ಕೃಷಿ ಮಾಡಬೇಕು, ನಮ್ಮ ಮಣ್ಣನ್ನು ಉಳಿಸ್ಕೋಬೇಕು ಅಂತ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಜೈವಿಕ ಗೊಬ್ಬರಗಳನ್ನ ಬಳಸೋದಕ್ಕೆ ಬಹಳ ಅವರು ಬಂದು ನಮ್ಮನ್ನ ಮಾಹಿತಿ ತಗೊಂಡು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಈ ನಿರ್ಧಾರ ಬಹಳ ಸಮಂಜಸ ಆಗಿದೆ ಅಂತ ನಾ ಹೇಳ್ತೀನಿ. ಈಗ ಸಾವಯವ ಕೃಷಿಯತ್ತ ವಾಲುವಂತ ನಮ್ಮ ಕೃಷಿಕರಿಗೆ ಈ ಒಂದು ಜೈವಿಕ ಗೊಬ್ಬರಗಳು ಸಾಕಷ್ಟು ಉಪಯೋಗ ಆಗುತ್ತೆ, ಅದರಿಂದ ಖರ್ಚು ಉಳಿಯುತ್ತೆ, ಜೊತೆಗೆ ಭೂಮಿಯ ಗುಣಮಟ್ಟನ ಹೆಚ್ಚುತ್ತೆ, ಜೊತೆಗೆ ಒಳ್ಳೆಯ ಗುಣಮಟ್ಟದ ಬೆಳೆಗಳನ್ನ ಬೆಳಕಬಹುದು ಅಂತ ಹೇಳ್ತೀರಾ? ಖಂಡಿತ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಹೆಚ್ಚಾಗಿ ನಾವು ಜೈವಿಕ ಗೊಬ್ಬರಗಳನ್ನ ಬಳಸ್ತೀವಿ ಅಷ್ಟಷ್ಟು ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಇದಕ್ಕೆ ನಮ್ಮ ರೈತರನ್ನೇ ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ತೀನಿ ನಾನು. ಒಳ್ಳೇದು ಮೇಡಮ್, ಇಲ್ಲ ತನಕ ಈ ಒಂದು ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿ ಡಿಎ ಸುಮನ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ.